ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕೂಡುಕುಟಲಿ ತಾರೀಕು 25ಕ್ಕೆ ಪ್ರೌಢ ಹೈಸ್ಕೂಲ್ ಮಕ್ಕಳಿಗೆ ಅರೆಭಾಷೆ ರಸಪ್ರಶ್ನೆ ಕಾರ್ಯಕ್ರಮ ಏರ್ಪಾಡು ಮಾಡಲಾಗಿತ್ತು. ಅರೆಭಾಷೆ ಗೊತ್ತಿರುವ ಎಲ್ಲ ಮಕ್ಕ ಇದರಲ್ಲಿ ಭಾಗವಹಿಸಕ್ಕೆ ಮಡಿಕೇರಿ ಗಾಂಧಿ ಭವನದಲ್ಲಿ ಅಂದೇ ಹೊತ್ತಾರೆ 10 ಗಂಟೆಗೆ ಪೈಪೋಟಿ ನಡೆದಿದೆ. ಈ ಪೈಪೋಟಿಲಿ ಭಾಗವಹಿಸಿಕೆ ಇಷ್ಟೇ ಇರೋ ತಾರೀಕು 21ರ ಒಳಗೆ ಹೆಸರನ್ನು ನೋಂದಾಯಿಸಿಕೊಳ್ಳಕ್ಕೆ. ಜಿಲ್ಲಾಡಳಿತ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಮಡಿಕೇರಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಹತ್ತಿರವ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಯುದ್ಧ ಸ್ಮಾರಕ ಅಂಗಳಲ್ಲಿ ತಾರೀಕು 7ರ ಹೊತ್ತಾರೆ 10 ಗಂಟೆಗೆ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಜಂಪರ ನಡೆದಿದೆ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ತಾರೀಕು 10ರ ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಳಿ ಬುಕ ರಾಜಿನ ವಿತರಿಸುವೆ. ತುಂಬಿದ ಮತ್ತೆ ನೋಟ್ರಿಂದ ಅಫಿಡೇಟ್ ಮಾಡಿದ ಅರ್ಜಿ ತಕೊಂಡ್ವೆ. ಸರ್ಕಾರಿ ಕಚೇರಿಯಲ್ಲಿ ಏನಾದ್ರೂ ತೊಂದರೆ ತಾಪತ್ರಿಗಿದ್ದರೆ ನಿಗದಿ ಮಾಡಿದ ಅರ್ಜಿ ತುಂಬಿಸಿ ಕೊಡಕ್ಕೆ. ಮಡಿಕೇರಿ ವಿರಾಜಪೇಟೆ ಎಸ್ಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಳೆ ವೈದ್ಯರು ಲಭ್ಯ ಇರದಿಲ್ಲ ತಿಳಿ ಪಾಲಿಕ್ಲಿನಿಕ್ನ ಅಧಿಕಾರಿಗ ತಿಳಿಸೋಳು. ಕರ್ನಾಟಕ ಸರ್ಕಾರ ಕೊಡಗು ಜಿಲ್ಲಾ ಗೃಹ ರಕ್ಷಕ ದಳ ವತಿಯಿಂದ ಗೃಹ ರಕ್ಷಕ ದಿನಾಚರಣೆ ನಾಳೆ ಹೊತ್ತಾರೆ 10 ಗಂಟೆಗೆ ಜಿಲ್ಲಾ ಕಚೇರಿಯಲ್ಲಿ ನಡೆದಿದೆ. ಪಿಂಚಣಿ ಅದಾಲತ್ನ ಸಭೆ ತಾರೀಕು 8ರ 9 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ಸಿದ್ದಾಪುರ ರಸ್ತೆ ಅಶೋಕಪುರಲ್ಲಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟ ಪುಕಾರಿ ಇದ್ದಾರೆ ತಾರೀಕು 8ರ ಒಳಗೆ ತಲುಪುವಂಗೆ ಕಳಿಸಕ್ಕೆ ಮತ್ತೆ ಆ ದಿನ ನಡೆಯುವ ಸಭೆಯಲ್ಲಿ ಭಾಗವಹಿಸಕ್ಕೆ ಅಂಚೆ ಇಲಾಖೆ ಪ್ರಕಟಣೆ ತಿಳಿಸಿತ್ತು. 2025-26 ಸಾಲಿಗೆ ಜಿಲ್ಲಾಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಹೊತ್ತಾರೆ 10 ಗಂಟೆಗೆ ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಬಳಿಯಲ್ಲಿ ನಡೆದಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಸೇವಾಸಿಂಗ್ ಪೋರ್ಟಲ್ ಮೂಲಕ ಆನ್ಲೈನ್ಲಿ ಏಕಲವ್ಯ ಪ್ರಶಸ್ತಿ, ಜೀವಮಾನ ಸಾಧನೆ, ಕರ್ನಾಟಕ ಕ್ರೀಡಾರತ್ನ, ಕರ್ನಾಟಕ ಕ್ರೀಡಾ ಪೋಷಕ ಸೇರಿದಂತೆ ಇನ್ನಿತರ ಕ್ರೀಡಾ ವಿದ್ಯಾರ್ಥಿ ವೇತನ ಸೇವೆಗಳಿಗೆ ಅರ್ಜಿ ಕರೆದಳು. ಆನ್ಲೈನ್ಲಿ ಅರ್ಜಿ ಹಾಕಿಕೆ ತಾರೀಕು 10 ಆಖರಿ ದಿನ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಾಳೆ ಹೊತ್ತಾರೆ 9 ಗಂಟೆಗೆ ಮಡಿಕೇರಿ ತಾಲೂಕು ಪಂಚಾಯಿತಿ ಸಭಾಬಳಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನ ಜಂಪರ ನಡೆದ ತಿಳಿ ಜಿಲ್ಲಾಧಿಕಾರಿ ವೆಂಕಟರಾಜು ತಿಳಿಸೋಳು. ಕರ್ನಾಟಕ ಶಿಕ್ಷಕ ಅರ್ಹತಾ ಪರೀಕ್ಷೆ ಕೆಟಿಇಟಿ ಸರ್ಕಾರದ ನಿರ್ದೇಶನಂಗೆ ಮಾರ್ಗಸೂಚಿಯಂಗೆ ನಡೆಸುವಂಗೆ ಜಿಲ್ಲಾಧಿಕಾರಿ ವೆಂಕಟರಾಜು ತಿಳಿಸೋಳು. ಪರೀಕ್ಷೆನ ಯಾವುದೇ ಗೊಂದಲ ಇಲ್ಲದೆ ಸುಸೂತ್ರವಾಗಿ ನಡೆಸಕ್ಕು ತಾರೀಕು 7ರಂದು ನಿಗದಿ ಮಾಡಿದ ಪರೀಕ್ಷಾ ಕೇಂದ್ರಗಳಾದ ಮಡಿಕೇರಿ ಸರ್ಕಾರಿ ಪದವಿಪೂರ್ವ ಕಾಲೇಜು, ಹಾಗೆ ಪ್ರೌಢಶಾಲೆ ಸ್ಕೂಲು, ಪ್ರಥಮ ದರ್ಜೆ ಕಾಲೇಜು, ಸಂತ ಮೈಕಲರ್ ಪ್ರೌಢಶಾಲೆ ಮತ್ತು ಕಾಲೇಜಲ್ಲಿ ನಡೆದಿರ್ತಾವೆ. ಹೇಳ್ದು ವಿನಾಶಕಾರಿ ಡ್ರಗ್ಸ್ನಿಂದ ಯುವಜನರನ್ನ ರಕ್ಷಿಸಿಕೆ ಡ್ರಗ್ಸ್ ಮುಕ್ತ ಕರ್ನಾಟಕ ಸಂಕಲ್ಪ ಸಾರುವ ಸಂದೇಶ ಇರುವ ಸ್ತಬ್ಧಚಿತ್ರ ತಾರೀಕು 9ರಂದು ಮೈಸೂರು ಹೊರಟು ತಾರೀಕು 17ರಂದು ಕೊಡಗಿಗೆ ಬಂದಿದೆ. ತಾರೀಕು 18ಕ್ಕೆ ಕುಶಾಲನಗರ, ಹಾಗೆ 19ಕ್ಕೆ ಮಡಿಕೇರಿಗೆ ಬಂದು ದೊಡ್ಡ ಜನಜಾಗೃತಿ ಕಾರ್ಯಕ್ರಮ ನಡೆದಿದೆ. ಶ್ರೀರಂಗಪಟ್ಟಣದ ಗುಡ್ಡೆ ಹೊಸರು ಬಸವನಹಳ್ಳಿವರೆಗೆ 4 ದಾರಿ ರಸ್ತೆ ಕೆಲಸ ಈಗಾಗಲೇ ಶುರುವಾಗಿದ್ದು ಮುಂದಿನ ದಿನಗಳಲ್ಲಿ ಸಂಪಾಜೆವರೆಗೆ ವಾಹನ ದಟ್ಟಣೆ ಜಾಸ್ತಿಯಾಗುವ ಸಾಧ್ಯತೆ ಇದ್ದು ಈಗಾಗಲೇ ಸುಗಮ ಸಂಚಾರಕ್ಕೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮವಹಿಸುವಂಗೆ ಜಿಲ್ಲಾಧಿಕಾರಿ ವೆಂಕಟರಾಜು ಸಲಹೆ ನೀಡಲು. ಅವು ಜಿಲ್ಲಾಧಿಕಾರಿ ಕಚೇರಿ ಸಭಾಬಳಿ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಉಬ್ಬುಗಳ ನಿರ್ಮಾಣ, ಬೇಕಾದ ಕಡೆ ಜೀಬ್ರಾ ಬರೆಸುವುದು ಸೇರಿದಂತೆ ತಿರುವುಗಳಲ್ಲಿ ಸೂಚನಾ ಫಲಕ ಸೇರಿದಂತೆ ಸರಿಯಾದ ರಸ್ತೆ ಸುರಕ್ಷತೆಯನ್ನು ಹಾಕುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾತ್. ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ, ಶ್ರೀಮತಿ ಲೀಲಾಮಣಿ, ಮಂಗ ಹರೀಶ್ ಅಂಜು, ಮಗಳು ಬಾಕಿಲನ ಚೈತ್ರ, ಅಳಿಯ ವಿನು, ಪಿಳ್ಳಿ ಶಿಯಾನ, ದೊಡ್ಡಪುಲಿಕೋಟು ಗ್ರಾಮ. ಮದುವೆ ಸಮಾರಂಭಗಳಿಗೆ ಬಟ್ಟೆಗಳನ್ನು ಖರೀದಿ ಮಾಡಲು ಬೆಸ್ಟ್ ಶಾಪ್ ಹ್ಯಾಪಿ ಶಾಪಿಂಗ್. ಯಾಕಂದ್ರೆ ಅಲ್ಲಿ ಬ್ಲೇಜರ್ಸ್, ಸೂಟ್ಸ್, ಎಲ್ಲಾ ವೆಡ್ಡಿಂಗ್ ಡ್ರೆಸ್ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತೆ. ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಒಡವ ಹಾಕಿ ಪ್ರತಿಬೇಳ ಒಳಿಗೆ ಕೊಂಡ ಪನಟಿಲು ಹಾಕಿನ ಊರು ನಮ್ಮನ ಪೋಲೆ ಕೈ ಪನಟಿಲು 25 ಕಾಲಕ್ಕೆ ಬಯ್ಯ ಒಡವ ಒಕ್ಕ ಒಕ್ಕಡ ನಡುವ ಹಾಕಿನ ಮೆಕ್ಕೆ ಮೊಳಿ ಇಟ್ಟಿತು ಅದು ಇಂದಿಕ್ಕ 25 ಕಾಲ ಕೈಂಜಿತು ಕೈಂಜ ಕಾಲ ಮುದ್ದಂಡ ಹಾಕಿನ ಮೇಲೆ ಬಳ್ಳಿ ನಮ್ಮನೋ ಕೈ ಚೆಂಡದು ಇಡೀ ಪ್ರಪಂಚವೇ ಕೊಡವ ಹಾಕಿನ ಮೇಲೆ ವಿಷಯತೆ ಪೆರ್ಮೇಲು ಪರಿವನೆ ಕಾಚಿ ವಿಶ್ವ ದಾಖಲೆ ಹಾಚಿ ಇದಂಗೆಲ್ಲ ಮುಳಿಯಾನವು ಕೊಡವ ಹಾಕಿನ ಮೇಲೆ ಕಾರೋಣೊಂದೇ ನಂಗ ಕಾಕು ಪಾಂಡಂಡ ಕುಟ್ಟಪ್ಪ ಕುಟ್ಟಣಿ ಪಿಂಗ ಕಾಶಿ ಸೋದರಂಗ ಅಂಥ ಪಾಂಡಂಡ ಕುಟ್ಟಪ್ಪ ಹಿಂಗ ಇಕ್ಕ ನಂಗಡ ನಡುವುದಿಲ್ಲ ಆ ಚೆಂಗಿ ಐಂಡ ಪೆರ್ಮೆನ ಜ್ಞಾನ ಮಾಡಿಯುವ ನಿಟ್ಟಿಲು ಐಂಡ ನೆಪ್ಪುಲು ಕೊಡವ ಹಾಕಿ ಅಕಾಡೆಮಿಯ ಆದರಲ್ಲಿ ಇದೆ ಡಿಸೆಂಬರ್ 26 30ನೇ ಮೂರ್ನಾಡ್ಲು ಮೂರ್ನಾಡ್ ಎಜುಕೇಶನ್ ಸೊಸೈಟಿರ ಬಾಚಟಿರ ಲಾಲು ಮುದ್ದಯ್ಯ ಸ್ಟೇಡಿಯಂ ಇಕ್ಕಾಕಣೆ ಕೊಡವ ಹಾಕಿನ ಮೇಲೆ ಫೈನಲಿಸ್ಟ್ ಆಯ್ತಿಂಜ್ ಕಲಿಯಂಡ ಅಂಜಪರವಂಡ ಕುಲ್ಲೇಟಿರ ಕೂತಂಡ ಮಂಡೆಪಂಡ ಕೋನೇರಿರ ಪರದಂಡ ಚಾಂದಂಡ ಬೋಂದಮುಕ್ಕಾಟಿರ ಚೆಪ್ಪುಡಿರ ನೆಲ್ಲಮಕ್ಕಡ ಮಚ್ಚಮಾಡ ಪಡಂಗಂಡ ಪಿಂಯ ಕೈಕೇರಿ ಕುಪ್ಪಂಡ ಈ 14 ಒಕ್ಕ ತಂಡಕಾರ ಕಳಿಪನತ ಲೆವಿಸ್ಟ ಚಾಂಪಿಯನ್ಸ್ ಟ್ರೋಫಿ ಕಳಿಕೂಟದ ಏರ್ಪಡ್ತಿದ್ದು ಈ ಹಾಕಿನ ಮೆಕ್ಕು ಕೊಡವ ಒಕ್ಕಕಾರ ಕ್ರೀಡಾಭಿಮಾನಿ ಮಾಜರ ಬಂದಿದ್ದು ಸಾಕ್ಷಿ ಆಂಡೊಂದು ಎಲ್ಲರನ್ನು ಕಾಕಿಕೊಟ್ಟಿನೊಂದು ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷ ಪಿಂಯ ಎಲ್ಲ ಪದಾಧಿಕಾರಿಯ ಅಂದದ ರೂಪಿಗೆ ಚಂದದ ವಿನ್ಯಾಸ ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು